ಇದುವರೆಗೆ ಕಲ್ಲೊಳ್ಳಿಯ ರಾಮಲಿಂಗ ಹನುಮಂತ ಹೂಗಾರ್ ಹಾಗೂ ಸಂಗಡಿಗರಿಂದ ಸಾಂಬಾಳ್ವಾದನ ಕೇಳಿದಿರಿ. ಈಗ ರಾಯಬಾಗ್ ತಾಲೂಕು ನೀಲಜಿಯ ನಾಗವ್ವ ಮಲ್ಲಪ್ಪ ಕಾಂಬಳೆ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ. ಜಯ ಕೂಡ ತಾಯೇ